ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गो से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಮಹಿಳಾ ವಾಣಿ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿಯಲ್ಲಿ ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆ ಈ ಕುರಿತು ಯಲ್ಲಾಪುರ ತಾಲೂಕು ಇಡಗುಂದಿಯ ಪ್ರೇಮಾ ರಾಮಚಂದ್ರ ಜೋಶಿ ಅವರೊಡನೆ ಸಂದರ್ಶನ. ಪ್ರೇಮ ರಾಮಚಂದ್ರ ಜೋಶಿ ಅವರೇ, ನಮಸ್ಕಾರ. ನಮಸ್ಕಾರ. ಯಾವುದೇ ವಸ್ತು ಇರಬಹುದು, ಹಣ್ಣು ಇರಬಹುದು ಅಥವಾ ಆಹಾರ ಉತ್ಪನ್ನಗಳಿರಬಹುದು, ಇವುಗಳಲ್ಲಿ ಮೌಲ್ಯವರ್ಧನೆ ಅಂದ್ರೆ ಏನು, ಅದರ ಒಂದು ಮಹತ್ವ ಏನು? ಮೌಲ್ಯವರ್ಧನೆ ಅಂದ್ರೆ ಈಗ ಏನ್ ಇರುತ್ತೋ ಅದ್ರ ಬಿಟ್ಟು ಅದರಲ್ಲಿ ಇನ್ನೇನು ಉಪ ಉತ್ಪನ್ನಗಳನ್ನ ನಾವು ರೆಡಿ ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಿ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಈಗ ಕೋಕಮ್ಮು, ಅದನ್ನ ಕೋಕಮ್ ಹಣ್ಣನ್ನ ಹಂಗೆ ಕೊಡೋದಕ್ಕಿಂತ ಅದರ ರಸ ತೆಗೆದು ಅದರ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ವರ್ಷಾನುಗಟ್ಟಲೆ ಬರೋ ತರ ಮಾಡಿರೋದಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಅಂದ್ರೆ ಈಗ ಮೌಲ್ಯವರ್ಧನೆಯ ಉದ್ದೇಶ ಏನು? ಮೊದಲನೇದಾಗಿ ಉತ್ಪನ್ನದ ಬೆಲೆ ಜಾಸ್ತಿ ಬರಬೇಕು. ಮೂಲ ಉತ್ಪನ್ನದ ಬೆಲೆ ಏನಿರುತ್ತೋ ಅದಕ್ಕೆ ತುಂಬಾ ಡಿಮಾಂಡು ಮತ್ತೆ ಬೆಲೆ ಜಾಸ್ತಿ ಬರಬೇಕು. ಜೊತೆಗೆ ಅದು ಕೆಲವೊಂದು ಸೀಸನಲ್ ಮಾತ್ರ ಸಿಗತ್ತೆ, ಅದು ವರ್ಷ ಪೂರ್ತಿ ಸಿಗೋ ತರ ಆಗಬೇಕು. ಆ ಕಾರಣಕ್ಕಾಗಿ ಮೌಲ್ಯವರ್ಧನೆ ಮಾಡಬೇಕಾದ ಅನಿವಾರ್ಯತೆ ಇದೆ ಅನ್ಕೋತೀನಿ. ಜೊತೆಗೆ ದೂರದ ಸ್ಥಳಗಳಿಗೂ ಕೂಡ ಅದನ್ನ ಸಾಗಿಸುವುದಕ್ಕೂ ಕೂಡ ಅನುಕೂಲ ಆಗ್ತದೆ. ಹಾ, ನಿಜ ನಿಜ, ಹೌದು. ನೀವು ಯಾವ ರೀತಿ ಮೌಲ್ಯವರ್ಧನೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಾನು ಕೆಲವೊಂದು ಹಣ್ಣುಗಳನ್ನ ಇವಾಗ ಹೇಳದ್ನಲ್ಲ, ಉದಾಹರಣೆ ಕೊಟ್ಟನಲ್ಲ, ಅದಕ್ಕೆ ಕೋಕಮ್ಮಿಂದ ಮೌಲ್ಯವರ್ಧನೆ ಮಾಡ್ತೀನಿ. ಹಾ, ಪುನರ್ಪುಳಿ ಅಂತಾನು ಹೇಳ್ತಾರೆ. ಅದು ಬರೀ ಓನ್ಲಿ ಏಪ್ರಿಲ್ ಮೇ ಆ ಟೈಮಲ್ಲಿ ಮಾತ್ರ ಸಿಗತ್ತೆ, ಬಟ್ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನ ವರ್ಷ ಪೂರ್ತಿ ಜನಕ್ಕೆ ಸಿಗೋ ತರ ಮಾಡೋದಾದ್ರೆ ಹೆಂಗೆ ಅಂತ ವಿಚಾರ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡೋದು ಅಂದ್ರೆ ಅದರ ಎಕ್ಸ್ಟ್ರಾಕ್ಟ್ ತೆಗೆದು ಅದನ್ನ ಪ್ರಿಸರ್ವೇಟಿವ್ ಹಾಕದೇನೆ ಸಕ್ಕರೆ ಅಥವಾ ಬೆಲ್ಲ ಅಥವಾ ಉಪ್ಪು ಹಾಕಿ ಅದೇ ಪ್ರಿಸರ್ವೇಟಿವ್ ತರ ಆಕ್ಟ್ ಮಾಡತ್ತೆ ಅದ್ರ ಜೊತೆನಲ್ಲಿ. ಅದನ್ನ ವರ್ಷಾನುಪೂರ್ತಿ ಸಂಗ್ರಹಣೆ ಮಾಡಿ ಬೇರೆ ಬೇರೆ ಊರುಗಳಿಗೆ ಅವಶ್ಯಕತೆ ಇರುವವರಿಗೆ ತಲುಪಿಸೋದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದಂದ್ರೆ ತಿಂಡಿಗಳನ್ನ ಮಾಡ್ತೀನಿ ನಾನು, ಸ್ವೀಟ್ಸ್ಗಳು, ಮುಖ್ಯವಾಗಿ ಹೋಳಿಗೆ, ಚಕ್ಕುಲಿ, ತೊಡದೇವು ಈ ತರದ್ದೆಲ್ಲ. ಈಗ ಇದು ಕೂಡ ಮೌಲ್ಯವರ್ಧನೆ ಅಂತಾನೆ ಹೇಳ್ಬೋದು. ಈಗ ಅಕ್ಕಿಗೆ ತುಂಬಾ ಡಿಮಾಂಡ್ ಇರಲಿಲ್ಲ ಮೊದಲು, ಬರೀ ಊಟಕ್ಕಷ್ಟೇ ಉಪಯೋಗಿಸ್ತಿದ್ರು. ನಾವು ರೈತರು ಬೆಳೆದ ಬೆಳೆಗೆ ಅಂದ್ರೆ ಜಾಸ್ತಿ ಈ ಕಡೆ ಬತ್ತಾನೆ ಅಲ್ವಾ, ಅದಕ್ಕೆ ನಮಗೆ ಜಾಸ್ತಿ ಬೆಲೆ ಸಿಗಬೇಕು ಅಂದ್ರೆ ಅದನ್ನ ಮೌಲ್ಯವರ್ಧನೆ ಮಾಡಲೇಬೇಕು. ಯಾರು ನನ್ನ ಹತ್ರ ಫುಡ್ ಪ್ರಾಡಕ್ಟ್ ಏನ್ ಮಾಡ್ತೀರಾ ಅಂತ ಕೇಳಿದ್ರು ನಾನು ಅದನ್ನೇ ಹೇಳ್ತಿದ್ದೆ, ನಮಗೆ ಅಕ್ಕಿ ಉತ್ಪನ್ನ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಭತ್ತದ ಬೆಳೆಗಾರರು ತುಂಬಾ ಇದ್ದಾರೆ, ನಮ್ಮ ಭತ್ತಕ್ಕೆ ತುಂಬಾ ಬೆಲೆ ಬರಬೇಕು, ಅದು ಎಲ್ಲರೂ ತಗೊಳ್ಳೋ ತರ ಆಗ್ಬೇಕು ಅಂದ್ರೆ ನಾವು ಅದನ್ನ ಮೌಲ್ಯವರ್ಧನೆ ಮಾಡಲೇ ಕೊಡಬೇಕು. ಆ ಕಾರಣಕ್ಕಾಗಿ ನಾನು ಚಕ್ಕುಲಿನೂ ಮಾಡ್ತಾ ಇದ್ದೀನಿ, ಜೊತೆನಲ್ಲಿ ತೊಡೆದೇವು ಮಾಡ್ತಾ ಇದ್ದೀನಿ. ಹೀಗೆ ಅಂದ್ರೆ ಯಾವುದೂ ಇಲ್ಲ ಅಂತಿಲ್ಲ, ಯಾವ್ದು ಯಾರು ಯಾವ್ದನ್ನೇ ಕೇಳಿದ್ರು ಅಕಸ್ಮಾತ್ ನಂಗದ್ ಬತ್ತಿಲ್ಲ ಅಂದ್ರೆ ನಾನು ಅದನ್ನ ಕಲ್ತ್ಕೊಂಡು ಮಾಡ್ಕೊಡ್ತೀನಿ ಅವರಿಗೆ. ಅಷ್ಟು ನಾನು ಇದರಲ್ಲಿ ಡೆಡಿಕೇಟೆಡ್ ಆಗಿ ತೊಡಗಿಸ್ಕೊಂಡಿದ್ದೀನಿ. ಈಗ ರೈತರ ಮಟ್ಟದಲ್ಲಿ ಯೋಚನೆ ಮಾಡುವುದಿದ್ರೆ ಉತ್ಪಾದನೆ ಮಾಡುವುದು ಗೊತ್ತಿದೆ, ಅದನ್ನ ಹೇಗೆ ಮಾರಾಟ ಮಾಡಬೇಕು, ಹೇಗೆ ಮೌಲ್ಯವರ್ಧನೆ ಮಾಡಬೇಕು ಅನ್ನುವಂತಹ ಒಂದು ಪರಿಚಯ ಅವರಿಗೆ ಇರುವುದಿಲ್ಲ, ಅಥವಾ ಪರಿಚಯ ಇದ್ರೂ ಕೂಡ ಸಾಧ್ಯತೆ ಕಡಿಮೆ ಇರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮೌಲ್ಯವರ್ಧನೆ ಮಾಡುವಂತಹ ಒಂದು ಘಟಕವನ್ನು ಸ್ಥಾಪನೆ ಮಾಡುವ ಒಂದು ಅವಶ್ಯಕತೆ ಇದೆಯಾ, ಹೇಗೆ? ಖಂಡಿತವಾಗಿಯೂ ಇದೆ. ನಾನೊಬ್ಬ ರೈತ ಮಹಿಳೆಯಾಗಿ ಹೇಳ್ತಿದ್ದೀನಿ, ಈಗ ರೈತರ ಆಗು ಹೋಗುಗಳು ಅವರ ಕಷ್ಟ ಸುಖಗಳನ್ನ ನಾನು ತುಂಬಾ ಹತ್ತಿರದಿಂದ ಕಂಡವಳು. ನಮ್ಮನೆಯಲ್ಲೂ ಗದ್ದೆ ಇದೆ, ತೋಟ ಇದೆ, ನಾವು ಭತ್ತನ ಬೆಳಿತೀವಿ. ಸಾಮಾನ್ಯ 15 ವರ್ಷದಿಂದ ಸಾವಯವ ಪದ್ಧತಿಯಲ್ಲೇ ಬೆಳೀತಾ ಇದೀವಿ ನಾವು ಭತ್ತನ. ಅದಕ್ಕೆ ಒಂದು ಔಷಧಿನ ಸಿಂಪರಣೆ ಮಾಡದೇನೆ ನಮಗೆ ಜಾಸ್ತಿ ಬೆಳೆ ಬರಬೇಕು ಅದು ಅಂದ್ರೆ ತುಂಬಾ ಕಷ್ಟಪಡಬೇಕು, ಇನ್ವೆಸ್ಟ್ಮೆಂಟ್ ತುಂಬಾ ಇದೆ. ಹಂಗಾಗಿ ನಾವು ಅದನ್ನ ಸಾವಯವ ಪದ್ಧತಿಯಲ್ಲೇ ಬೆಳೆಯೋದ್ರಿಂದ ಅದಕ್ಕೆ ಜಾಸ್ತಿ ಬೆಲೆ ಬರುತ್ತೆ. ಈ ಕಾರಣಕ್ಕಾಗಿ ಮತ್ತೆ ನಮ್ಮ ಸುತ್ತಮುತ್ತಲು ಜಾಸ್ತಿ ಭತ್ತದ ಬೆಳೆಗಾರರೇ ಇರೋ ಕಾರಣಕ್ಕಾಗಿ, ಈ ರೈತರ ಸಮಸ್ಯೆಗಳನ್ನ ನೀಗಿಸೋ ಕಾರಣಕ್ಕಾಗಿ ಮೌಲ್ಯವರ್ಧಕ ಘಟಕ ತುಂಬಾ ಅವಶ್ಯಕತೆ ಇದೆ ಈ ಭಾಗದಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ರೈತರು ಅಥವಾ ರೈತ ಮಹಿಳೆಯರು ಕೂಡ ಸಾಕಷ್ಟು ಸಂಘಟಿತರಾಗ್ತಾ ಇದ್ದಾರೆ ಅಂತ ಕೇಳಿದ್ರಿ. ಅದು ಸ್ತ್ರೀ ಶಕ್ತಿ ಸಂಘಟನೆಗಳಾಗಬಹುದು ಅಥವಾ ಮಹಿಳಾ ಒಂದು ಸಂಘಟನೆ ಆಗಬಹುದು, ಇಂತಹ ಸಂಘಟಿತ ಪ್ರಯತ್ನದಿಂದ ಮೌಲ್ಯವರ್ಧನೆ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ಸಾಧ್ಯ ಇದೆ. ಇವಾಗ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಒಂದು ನಡೀತಾ ಇದೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ. ಇದು ಅಭಿಯಾನ ಆಗಿರೋದ್ರಿಂದ ಇದು ಯಾವತ್ತೂ ನಿಲ್ಲೋದಲ್ಲ, ನಿರಂತರವಾಗಿ ನಡೀತಾ ಇರೋದು. ಈ ಇದರಲ್ಲಿ ಸಂಜೀವಿನಿ ಅಂತ ಒಂದು ಯೋಜನೆ ಬಂದಿದೆ. ಈ ಯೋಜನೆಯಲ್ಲಿ ರೈತ ಮಹಿಳೆಯರಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡ್ತಿದ್ದಾರೆ. ಇವಾಗ ನೈಸರ್ಗಿಕ ಕೃಷಿ ಇರಬಹುದು, ಸಾವಯವ ಕೃಷಿ ಇರಬಹುದು, ಇದೆಲ್ಲದನ್ನು ಅವರವರದ್ದೇ ಆದ ಉತ್ಪಾದಕರ ಘಟಕಗಳನ್ನ ಮಾಡಿ ಅವರಿಗೆ ಮೂಲಧನವನ್ನಾಗಿ, ಅಲ್ಲಿ ಎಷ್ಟು ಮಹಿಳೆಯರಿದಾರೋ ಅವರಿಗೆ ಸಮ ಅಮೌಂಟ್ ಅಂದ್ರೆ ಮೂಲಧನವನ್ನಾಗಿ 1 ಲಕ್ಷನೋ 2 ಲಕ್ಷನೋ ಈ ತರ ಅವರಿಗೆ ಖರ್ಚಿಗೆ ಬರೋ ತರ ಮಾಡಿ ಹಾಕ್ತಾ ಇದ್ದಾರೆ ಅವರ ಅಕೌಂಟಿಗೆ. ಅಂದ್ರೆ ಆ ಒಕ್ಕೂಟದ ಅಕೌಂಟಿಗೆ ಆ ದುಡ್ಡನ್ನು ಹಾಕಿ ಅವರು ಬಳಕೆ ಮಾಡಿಕೊಂಡು ಅವರು ರೈತಾಭಿಯಲ್ಲಿ ತೊಡಗಿಸ್ಕೊಳ್ಬೇಕು, ಅದನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಗೌರ್ಮೆಂಟ್ ಸಹಿತ ಈ NRLM ಮೂಲಕ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಈಗ ಮೌಲ್ಯವರ್ಧನೆ ಅಂದ ತಕ್ಷಣ ಒಂದಷ್ಟು ಮಿಷಿನರಿಗಳು ಕೂಡ ಬೇಕಾಗ್ತದೆ, ಕೈಯಿಂದ ಶ್ರಮವನ್ನು ಹಾಕಿ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ ಯಾರು ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಎಲ್ಲದಕ್ಕೂ ಬೇಕಾಗಿರುವಂತಹ ಈ ಮಿಷಿನರಿಗಳು ಸ್ಥಳೀಯವಾಗಿ ಲಭ್ಯ ಇದೆಯೋ ಅಥವಾ ಬೇಡಿಕೆ ಆಧಾರಿತವಾಗಿ ಮಿಷಿನ್ಗಳನ್ನು ರೂಪಿಸಬೇಕಾ ಹೇಗೆ? ಬೇಡಿಕೆ ಆಧಾರದ ಮೇಲೆ ರೂಪಿಸಬೇಕಾದ ಪರಿಸ್ಥಿತಿ ಇದೆ. ಅಂದ್ರೆ ಈ ಭಾಗಕ್ಕೆ, ಈ ಭಾಗದ ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ಮಿಷನ್ ಅವೈಲೇಬಲ್ ಇರಬಹುದು ಅನ್ನೋದನ್ನ ಅವರ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಸರ್ವೆ ಮಾಡಿ ಮಾಡಿಕೊಟ್ರೆ ನಮ್ಗೆ ತುಂಬಾ ಅನುಕೂಲ. ಈಗ ರೆಡಿ ಮಾಡಿರುವಂತಹ ಮಷಿನ್ನ ತಂದು ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ಹೇಳ್ದಂಗೆ ಮ್ಯಾನ್ಯುಲಿ ಮಾಡಕ್ ಯಾರೂ ರೆಡಿ ಆಗಲ್ಲ, ಮಷಿನರೀಸ್ ಇದ್ರೆ ತುಂಬಾ ಜನ ಆಸಕ್ತಿಯಿಂದ ಮಾಡ್ತಾರೆ. ಹಂಗಾಗಿ ಅದನ್ನ ನಮಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಡುವಂತ ಕಂಪನಿಗಳಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಗಂಟೆಗೆ 500 ಚಪಾತಿ ಮಾಡ್ತದಂತೆ, ಮತ್ತೆ 1000 ಚಪಾತಿ ಮಾಡ್ತದೆ ಅಂತೆಲ್ಲ ಕೇಳಿದೀವಿ. ಅಂತ ಒಂದು ಈಗ ಹಿನ್ನೆಲೆಯಲ್ಲಿ ನೋಡಿದಾಗ ಇಲ್ಲಿ ಸ್ಥಳೀಯವಾಗಿ ಅಂದ್ರೆ ಈಗ ಯಲ್ಲಾಪುರ ತಾಲೂಕಿನಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ಆಹಾರ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡುವುದಕ್ಕೆ ಅವಕಾಶ ಇದೆ? ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಅಕ್ಕಿಯನ್ನು ಆಧಾರವಾಗಿ ಇಟ್ಟುಕೊಂಡು ಮೌಲ್ಯವರ್ಧನೆ ಮಾಡಬಹುದು ಅಂತ, ಅದರ ಹೊರತಾಗಿ ಬೇರೆ ಏನು ಮಾಡಬಹುದು? ಅಕ್ಕಿ ಹೊರತಾಗಿ ಮೌಲ್ಯವರ್ಧನೆ ಅಂದ್ರೆ ಜೇನುತುಪ್ಪ ಒಂದು ಮಾಡಬಹುದು, ಈ ಕಡೆ ತುಂಬಾ ಇದೆ ಜೇನು. ಆಮೇಲೆ ತೆಂಗಿನಕಾಯಿ, ಇವಾಗ ಇಲ್ಲಿ ಯಲ್ಲಾಪುರ ನಮ್ಮ ಈ ಸುತ್ತಮುತ್ತಲು ಭೌಗೋಳಿಕ ಪರಿಸರ ಹೆಂಗಿದೆ ಅಂದ್ರೆ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಆ ತರ ಇದೆ. ಘಟ್ಟದ ಕೆಳಗೆ ಅಂದ್ರೆ ತುಂಬಾ ತೆಂಗಿನ ಬೆಳೆ ಇದೆ. ಇಲ್ಲಿ ಘಟ್ಟದ ಮೇಲೆ ಹೇಗೆ ಅಕ್ಕಿ ಬೆಳೆ ಬರುತ್ತೋ ಅದೇ ತರ ಘಟ್ಟದ ಕೆಳಗೆ ತೆಂಗಿನ ಬೆಳೆ ಇದೆ. ತೆಂಗಿನ ಮೌಲ್ಯವರ್ಧನೆ ಮಾಡಬಹುದು, ಕೋಲ್ಡ್ ಪ್ರೆಸ್ ಆಯಿಲ್ ಇರಬಹುದು, ಮತ್ತೆ ತೆಂಗಿನ ನಾರಿನ ಉತ್ಪನ್ನಗಳಿರಬಹುದು, ತೆಂಗಿನ ಕರಟದಿಂದ ಕರಕುಶಲ ಸಾಮಗ್ರಿಗಳನ್ನ ಮಾಡೋದಿರ್ಬೋದು. ಆಮೇಲೆ ಕೋಕೋ ಪೀಟಿಗಂತೂ ತುಂಬಾ ಡಿಮಾಂಡ್ ಬರ್ತಾ ಇದೆ, ಕೋಕೋ ಪೀಟು. ಆಮೇಲೆ ಸಿಪ್ಪೆಯಿಂದ ಮಾಡುವಂತಹದ್ದು, ಇದೇ ತರ ತುಂಬಾ ಹೇಳಿ ಕೇಳಿ ಕಾಯಿಗೆ ಹೇಳೋದೇ ಕಲ್ಪವೃಕ್ಷ ಅಂತ. ಅದರದ್ದು ಎಲ್ಲ ಉಪ ಉತ್ಪನ್ನಗಳನ್ನು ಮಾಡಬಹುದು. ಆ ತರ ಮೌಲ್ಯವರ್ಧನೆ ಮಾಡಕ್ಕೆ ತೆಂಗಿನಕಾಯಿಂದ ಸಾಧ್ಯ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಎಲ್ಲರಲ್ಲಿ ಥ್ರೂ ನಡೀತಾ ಇರೋದು ಅಡಿಕೆ ಸಿಪ್ಪೆ. ಈ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಬರೀ ಅಡಿಕೆ ಬೆಳೆಗಾರರೇ ಜಾಸ್ತಿ ಇದ್ದಾರೆ. ಅಡಿಕೆ ಸಿಪ್ಪೆಯಿಂದ ಆಫೀಸ್ಗಳಿಗೆ ಬೇಕಾಗಿರುವಂತಹ ಫೈಲ್ಸ್ಗಳಾಗಿರ್ಬೋದು, ಮತ್ತೆ ಬ್ಯಾಗ್ಗಳು, ಇವಾಗಂತೂ ಪ್ಲಾಸ್ಟಿಕ್ ಬ್ಯಾನ್ ಆಗ್ತಾ ಇದೆ, ಪೇಪರ್ ಬ್ಯಾಗ್ಗಳನ್ನ ಮಾಡುವಂತಹದ್ದು ಇರ್ಬೋದು. ಮತ್ತೆ ಒಣ ಅಡಿಕೆ ಅಂದ್ರೆ ನಾವು ಚಾಲಿ ಸಿಪ್ಪೆ ಅಂತ ಹೇಳ್ತೀವಿ, ಚಾಲಿ ಸಿಪ್ಪೆಯಿಂದ ಪೇಪರ್ ತಯಾರು ಮಾಡೋದು, ಇನ್ನೂ ಅನೇಕ. ಇಲ್ಲಿ ನಾವು ಏನೇನು ಬೆಳಿತೀವೋ ಎಲ್ಲದನ್ನು ಮೌಲ್ಯವರ್ಧನೆ ಮಾಡೋಕ್ಕೆ ಅವಕಾಶ ಇದೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆಯ ಸಿಪ್ಪೆಯ ಒಂದು ಉಪಯೋಗ ಆಗ್ತಾ ಇದೆಯಾ? ಸದ್ಯ ಆಗ್ತಾ ಇಲ್ಲ, ಯಾರು ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ತಾ ಇಲ್ಲ. ಅದು ವೇಸ್ಟ್ ಮಟೀರಿಯಲ್ ಅಂತ, ಇವನ್ ಗೊಬ್ಬರ ಕೂಡ ಹಾಗೆ ಬಳಸ್ತಾ ಇಲ್ಲ. ನಾನು ಉದಾಹರಣೆ ಹೇಳಬೇಕು ಅಂದ್ರೆ ನಮ್ಮನೆಯಲ್ಲೇ ಅಡಿಕೆ ಸಿಪ್ಪೆನ ನಾವು ತೋಟದಲ್ಲಿ ಬಿಡಬಾರ್ದು, ಅದನ್ನ ಗೊಬ್ಬರ ಗುಂಡಿ ತಿಪ್ಪೆ ಗುಂಡಿ ಅಂತ ಮಾಡ್ತೀವಲ್ಲ, ಅದ್ರಲ್ಲಿ ಹಾಕೋಣ ಅಂತಂದ್ರೆ ಅಂದ್ರೆ ಹಿಂದಿನ ಪದ್ಧತಿಯಿಂದ ಬಂದಿದ್ದು ಅದು ಮಾಡಿದ್ರೆ ತೋಟ ಬೆಟ್ಟು ಬೀಳತ್ತೆ, ಮಾಡೋದು ಬೇಡ ಅಂತ. ಇನ್ನೂ ವೇಸ್ಟ್ ಆಗ್ತಾ ಇದೆ ಇದು. ಹೆಚ್ಚು ಅಂದ್ರೆ ಬೆಂಕಿಗೆ ಹಾಕಕ್ಕೆ ಉಪಯೋಗಿಸ್ತಾರೆ, ಅದು ಬಿಟ್ಟರೆ ಇನ್ನೇನಕ್ಕೂ ಉಪಯೋಗಿಸ್ಕೊಳ್ಳಲ್ಲ. ನಾವು ಸದ್ಯ ಒಂದು ರೀಸೆಂಟ್ ಆಗಿ ಒಂದು 3 ತಿಂಗಳ ಹಿಂದೆ ಒಂದು ಸ್ವಲ್ಪ ಅಡಿಕೆ ಸಿಪ್ಪೆನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕಳಿಸಿದೀವಿ. ಅದು ಅವರು ಮೌಲ್ಯವರ್ಧನೆ ಮಾಡಿ ಹೆಂಗ್ ಮಾಡಬಹುದು, ಇದರಿಂದ ಪೇಪರ್ ತಯಾರು ಮಾಡಬಹುದಾ, ಇಲ್ಲ ನಾರ್ ತಯಾರು ಮಾಡಬಹುದಾ ಅಂತ ಸಂಶೋಧನೆಯನ್ನ ಮಾಡ್ತಿದ್ದಾರೆ. ಅದು ಸಕ್ಸಸ್ ಆಯ್ತು ಅಂದ್ರೆ ನಿಜವಾಗೂ ನಮ್ಮ ಅಡಿಕೆ ಬೆಳೆಗಾರರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು. ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ ಈ ತೊಡೆದೈವು ಎನ್ನುವಂಥದ್ದು ವಿಶಿಷ್ಟವಾದಂತಹ ಒಂದು ಸಿಹಿ ಪದಾರ್ಥ ಇಲ್ಲಿ ತಯಾರಾಗುವಂತಹದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅದರ ಬಗ್ಗೆ ಹೇಳಿ, ಅದರ ಒಂದು ಮಹತ್ವ ಏನು, ಅದನ್ನ ಜನರಿಗೆ ಹೆಚ್ಚು ಹೆಚ್ಚು ಪರಿಚಯಿಸುವುದಕ್ಕೆ ಯಾವ ರೀತಿ ಸಾಧ್ಯತೆ ಇದೆ? ತೊಡೆದೇವು ಅಂದ್ರೆ ಮರೆತು ಹೋದ ತಿಂಡಿಗಳಲ್ಲಿ ಒಂದಾಗ್ತಾ ಇದೆ ಇವಾಗ. ಮೊದ್ಲಾದ್ರೆ ಪ್ರತಿ ಮನೆಯಲ್ಲೂ ಮಾಡ್ತಾ ಇದ್ರು, ಹಂಗಾಗಿ ಅದು ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸ್ಪೆಷಲ್ ಆಗಿ ಉತ್ತರ ಕನ್ನಡ ಜಿಲ್ಲೆ ಹವ್ಯಕರ ತಿಂಡಿ ಅಂತಾನೆ ಹೇಳ್ಬಹುದು ಇದನ್ನ. ಈಗ ಏನಾಗಿದೆ ಅಂದ್ರೆ ಈಗಿನ ಜನರೇಷನ್ ಕಷ್ಟ ಪಡಕ್ಕೆ ಇಷ್ಟಪಡಲ್ಲ, ರೆಡಿಯಾಗಿ ಸಿಗಬೇಕು ಅವರಿಗೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಎಲ್ಲರಿಗೂ ತುಂಬಾ ಇಷ್ಟ ಈ ತೊಡೆದೇವು ಅನ್ನೋದು. ಇನ್ನೊಂದೆಂದ್ರೆ ಅದರಲ್ಲಿ ಎಣ್ಣೆ ಅಂಶ ಇಲ್ಲ, ಕರೆದಿ ತಿನ್ನಬಾರ್ದು ಅಂತ ಕಾನ್ಶಿಯಸ್ ಬಂದಿದೆ ತುಂಬಾ ಜನಿಗೆ. ಹಂಗಾಗಿ ಇದು ಆ ದೃಷ್ಟಿಯಿಂದ ಇದು ಒಳ್ಳೇದು. ತುಪ್ಪ ಹಾಕೊಂಡು ತುಂಬಾ ತುಪ್ಪನೂ ಬೇಕಾಗಿಲ್ಲ, ಸ್ವಲ್ಪ ತುಪ್ಪ ಅಥವಾ ಹಾಲು ಜೊತೆ ತಿನ್ಬಹುದು. ಜನ ತುಂಬಾ ಇಷ್ಟಪಡ್ತಾರೆ ಈ ತರ ತಿಂಡಿನ. ಆ ಕಾರಣಕ್ಕಾಗಿ ತೊಡೆದೇವು ಯಾಕೆ ಮಾಡಬಾರ್ದು ಅನ್ನೋದೊಂದು ನನಗೆ ಮನಸ್ಸಿನಲ್ಲಿ ಬಂತು. ಇದ್ರ ಜೊತೆಗೆ ನನಗೆ ಒಳ್ಳೆ ಅವಕಾಶ ಅಂತ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಕಾಂಪಿಟೇಷನ್ ಅಲ್ಲಿ ನನಗೊಂದು ಅವಕಾಶ ಬಂತು. ಮರೆತು ಹೋದ ತಿಂಡಿಗಳು ಮತ್ತೆ ಸಿರಿಧಾನ್ಯದ ಸಿಹಿ ಖಾರ ತಿಂಡಿಗಳು ಮಾಡೋಣ ಅಂತ ಕಾಂಪಿಟೇಷನ್ ಇದೆ ಅಂತ. ಅದರಲ್ಲಿ ನಾನು ಆಕ್ಚುಲಿ ಮರೆತು ಹೋದ ತಿಂಡಿಯಲ್ಲಿ ಮಾಡೋಣ ತೊಡೆದೇವು ಅಂತ ಅನ್ಕೊಂಡಿದ್ದೆ. ಬಟ್ ಸಿರಿಧಾನ್ಯದಲ್ಲಿ ಯಾಕೆ ಟ್ರೈ ಮಾಡಬಾರ್ದು? ಮರೆತು ಹೋಗಿದೆ ಅಂದ್ರೆ ಕೆಲವು ಜನ ಮಾರ್ಕೆಟ್ ಅಲ್ಲಿ ಮಾಡಿಕೊಡ್ತಾರೆ ಇವಾಗ, ಅಂದ್ರೆ ಪೂರಾ ಮರೆತು ಹೋಗಿಲ್ಲ ಅದು. ಆ ರೀತಿಯಾಗಿ ಮರೆತು ಹೋದ ತಿಂಡಿಯಲ್ಲಿ ಸೇರಕ್ ಸಾಧ್ಯ ಇಲ್ಲ, ನಾವು ಡಿಫ್ರೆಂಟ್ ಆಗಿ ಯೋಚನೆ ಮಾಡೋಣ, ಸಿರಿಧಾನ್ಯದಲ್ಲಿ ಮಾಡೋಣ ಅನ್ಕೊಂಡು ನಾನು ಸಿರಿಧಾನ್ಯದಲ್ಲಿ ತೊಡೆದೇವನ್ನ ಮಾಡಿದೆ. ಆ ಕಾರಣಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದೆ. ಫಸ್ಟ್ ಬಂದವರಿಗೆ ಮುಂದೆ ರಾಜ್ಯ ಮಟ್ಟಕ್ಕೆ ಹೋಗೋ ಅವಕಾಶ ಇತ್ತು, ಅಲ್ಲಿ ಬೇಕಾದ್ರೆ ಬೇರೆ ತಿಂಡಿನ ಮಾಡಬಹುದಿತ್ತು. ಬಟ್ ನಾನು ಅದನ್ನ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಇದನ್ನ ಪೂರ್ತಿ ಕರ್ನಾಟಕ ಜನತೆಗೆ ಪರಿಚಯ ಮಾಡ್ದಂಗಾಗತ್ತೆ ಅನ್ಕೊಂಡು ನಾನು ತೊಡೆದೇವನ್ನೇ ಆಯ್ಕೆ ಮಾಡಿಕೊಂಡೆ. ಅಲ್ಲೂ ಅಲ್ಲಿ ಅದು ಮಾಡಕ್ಕೆ ವಿಶಿಷ್ಟ ಪಾತ್ರ ಇರುತ್ತೆ, ನಾವು ಗಡಿಗೆ ಅದು ನಾವು ಪಡ್ಡೆ ಅಂತ ಹೇಳ್ತೀವಿ ಅದನ್ನ, ಅದನ್ನ ತಗೊಂಡು ಹೋಗಿ ಅಲ್ಲಿ ಮಾಡಿತು. ತುಂಬಾ ಚೆನ್ನಾಗಿರೋ ಕಿಚನ್ ಕೊಡ್ತಾರೆ, ಗ್ಯಾಸ್ ಕೊಡ್ತಾರೆ ನಮಗೆ, ಅಸಿಸ್ಟೆಂಟ್ಸ್ಗಳನ್ನ ಕೊಡ್ತಾರೆ. ಬಟ್ ಆ ಬಡ್ಡೆ ಅಲ್ಲಿ ಎಲ್ಲೂ ಸಿಗಲ್ಲ, ಅದು ಎಲ್ಲರ ಮನೆಯಲ್ಲೂ ಇರೋದೂ ಇಲ್ಲ ಈಗಿನ ಕಾಲದಲ್ಲಿ. ನಾವಂದ್ರೆ ಹವ್ಯಕರ ತಿಂಡಿ ಅಂತ ಅಂದ್ರೂ ಎಲ್ಲ ಹವ್ಯಕರ ಮನೆಯಲ್ಲೂ ಸಿಗ್ತಾ ಇಲ್ಲ. ಆದ್ರೆ ಮಾಡುವಂತ ಸ್ಪೆಷಲಿಸ್ಟ್ಗಳೇ ಬೇರೆ ಇರ್ತಾರೆ, ಅಂಗಡಿನೂ ಬೇರೆ ಇರುತ್ತೆ, ಕೆಲವೊಂದು ಲಿಮಿಟೆಡ್ ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ ಇದು. ಅದ್ರ ತಂದು ಅದನ್ನ ಸಂಸ್ಕರಣೆ ಮಾಡಿ ಅದ್ರನ್ನ ಒಲೆ ಮೇಲೆ ಇಟ್ಟು ಮಾಡೋದು ತುಂಬಾ ಲಾಂಗ್ ಪ್ರೊಸೆಸ್ ಅದು. ಹಂಗಾಗಿ ಅದರಲ್ಲಿ ಮಾಡಲಿಕ್ಕೆ ಯಾರು ಇಷ್ಟಪಡಲ್ಲ, ಬಟ್ ತಿನ್ನಕ್ ತುಂಬಾ ಇಷ್ಟಪಡ್ತಾರೆ. ಆ ಕಾರಣಕ್ಕಾಗಿ ನಾನು ಬೆಂಗಳೂರಿಗೂ ಅದನ್ನ ಆಯ್ಕೆ ಮಾಡಿಕೊಂಡು ಗಡಿಗೆ ಎಲ್ಲ ರೆಡಿ ಮಾಡಿ ತಗೊಂಡು ಹೋಗಿ ಮಾಡಿ ಇಡೀ ಕರ್ನಾಟಕ ಜನತೆಗೆ ಅದನ್ನು ಪರಿಚಯ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಅಕ್ಕಿಯನ್ನು ಆಧಾರವಾಗಿ ಇಟ್ಟುಕೊಂಡು ತೊಡೆದೇವು ಮಾಡುವಂತಹದ್ದು ಮತ್ತು ಈ ಸಿರಿಧಾನ್ಯವನ್ನು ಇಟ್ಟುಕೊಂಡು ಮಾಡುವಂತಹದ್ದು ಏನು ವ್ಯತ್ಯಾಸ ಇದೆ? ಇವಾಗ ಈ 10 ವರ್ಷಗಳ ಕಾಲ ಏನು ಸಿರಿಧಾನ್ಯದ ಇದು ನಡೀತಾ ಇದೆ. ಪ್ರತಿ ವರ್ಷನೂ ಸಿರಿಧಾನ್ಯ ಮೇಳ ಮಾಡಬೇಕು, ಸಿರಿಧಾನ್ಯ ವರ್ಷ ಅಂತಾನೆ ಆಚರಣೆ ಮಾಡ್ತಿದ್ದಾರೆ. ನಮ್ಮ ಪ್ರಧಾನಿಯವರಂತೂ ತುಂಬಾ ಒತ್ತು ಕೊಟ್ಟಿದ್ದಾರೆ ಸಿರಿಧಾನ್ಯಕ್ಕೆ. ಆ ಕಾರಣಕ್ಕಾಗಿ ಸಿರಿಧಾನ್ಯ ತುಂಬಾ ಒಳ್ಳೇದು, ಹೆಲ್ತಿಗಂತೂ ತುಂಬಾ ಒಳ್ಳೇದು, ಮಾಡಕ್ಕೂ ಬರುತ್ತೆ. ಆ ಕಾರಣಕ್ಕಾಗಿ ನಾನು ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡಬೇಕು ಅಂತ ಸಿರಿಧಾನ್ಯದಲ್ಲಿ ಮಾಡಿದ್ದೆ. ಬಟ್ ನೀವು ಮಾರಾಟದ ವ್ಯವಸ್ಥೆಗೆ ಬಂದಾಗ ಸಿರಿಧಾನ್ಯದಲ್ಲಿ ಮಾಡಿದಾಗ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಹಂಗಾಗಿ ಮಾರಾಟಕ್ಕೆ ನಮಗೆ ಆ ರೇಟಿಗೆ ಕೊಟ್ಟರೆ ತಗೊಳ್ಳೋರು ತುಂಬಾ ಜನ, ಕಡಿಮೆ ಜನ. ಬಟ್ ಅಕ್ಕಿನೂ ಒಳ್ಳೇದೇ, ಈ ಅನ್ಪಾಲಿಶ್ಡ್ ಅಕ್ಕಿಯಲ್ಲಿ ಕೂಡ ಮಾಡಕ್ ಬರುತ್ತೆ ಅದು, ಈ ರೇಷನ್ ಅಕ್ಕಿ ಅದು ಇದೆಲ್ಲ ಆ ತರದ್ರೆಲ್ಲ ತಿಂಡಿ ಮಾಡ್ತಾರೆ. ಬಟ್ ನಾನು ನಮ್ಮ ಮನೆದೇ ಅಕ್ಕಿ ಇಂದ ಅದನ್ನ ರೆಡಿ ಮಾಡ್ತಾ ಇದ್ದೀನಿ. ನಾವು ಸಾವಯವ ಪದ್ಧತಿಯಲ್ಲೇ ಹೇಳಿದ್ನಲ್ಲ, 10 ವರ್ಷದಿಂದ ಬೆಳೀತಾ ಇದೀವಿ. ಅದೇ ಅಕ್ಕಿಯಲ್ಲಿ ಮಾಡಿರೋದ್ರಿಂದ ಜನಕ್ಕೆ ಒಳ್ಳೆ ತಿಂಡಿ ಕೊಡ್ತಾ ಇದ್ದೀನಿ. ಅಕ್ಕಿದೇ ಮಾಡಿದ್ರು, ಸಿರಿಧಾನ್ಯದ ಮಾರಾಟಕ್ಕೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅಕ್ಕಿನ ಆಯ್ಕೆ ಮಾಡ್ಕೊಂಡಿದ್ದು. ಮನೆ ಅಕ್ಕಿಯಲ್ಲೇ ಕೊಡ್ತಾ ಇರೋದ್ರಿಂದ ಹೆಲ್ದಿ ಫುಡ್ ಕೊಡ್ತಾ ಇದ್ದೀನಿ ಅನ್ನೋ ಭರವಸೆನೂ ಇದೆ. ಇಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಅಕ್ಕಿಯಲ್ಲಿ ಏನು ಪೋಷಕಾಂಶಗಳಿರುತ್ತೋ ಅದ್ ಏನ್ ಬೇಕೋ ಅದು ಇದರಲ್ಲಿ ಸಿಗುತ್ತೆ. ಸಿರಿಧಾನ್ಯದಲ್ಲಿ ಮಾಡಿದ್ರೆ ಅದ್ರ ಮನೆ ಮಟ್ಟಿಗೆ ಮಾಡ್ಕೊಳ್ಬಹುದು, ಸಿರಿಧಾನ್ಯದಲ್ಲಿ ಮಾರಾಟಕ್ಕೆ ಕಷ್ಟ ಆಗುತ್ತೆ. ಮರೆತು ಹೋದ ವಿದ್ಯೆ ಅಥವಾ ಮರೆತು ಹೋದ ಹಬ್ಬ, ಆಲೆಮನೆ ಹಬ್ಬ ಅಂತ ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇದೆ, ಇದರ ಒಂದು ಮಹತ್ವ ಏನು? ಆಲೆಮನೆ ಅಂದ್ರೆ ಕಬ್ಬಿನ ಹಾಲನ್ನ ರಸ ತೆಗೆದು ಅಲ್ಲೇ ಕುಡಿಲಿ ಕೊಡುವಂತದ್ದು ಆಲೆಮನೆ ಅಂತ. ಅಲ್ಲೇ ಬೆಲ್ಲ ಅನ್ನ ಮಾಡೋದು ಇಲ್ಲ. ಇವಾಗ ಕಬ್ಬು ಬೆಳೆಗಾರರೇ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ರಿಸ್ಕಿ ಕೆಲಸ ಅದು. ಆ ಟೈಮಿಗೆ ಅದಕ್ಕೆ ಸುತ್ತೋದಿರ್ಬೋದು, ಅದರ ಮಣ್ಣು ಕೊಡೋದಿರ್ಬೋದು, ಗೊಬ್ಬರ ಕೊಡೋದಿರ್ಬೋದು, ನೀರು ಕೊಡೋದಿರ್ಬೋದು, ಪ್ರತಿ ಒಂದು ಕೆಲಸನೂ ಆ ಟೈಮಿಗೆ ಮಾಡಲೇಬೇಕು. ಇವಾಗ ನಮ್ಗೆ ಅಡಕೆಗೆ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನಡೆದೋಗುತ್ತೆ, ಬಟ್ ಕಬ್ಬಿಗೆ ಹಂಗಾಗಲ್ಲ. ಅದು ಏನು ಟೈಮಲ್ಲಿ ಅದು ಏನು ಕೇಳುತ್ತೋ ಅದನ್ನ ಮಾಡಲೇಬೇಕು. ಈ ಕೆಲಸಗಾರರ ಕೊರತೆ ಕಾಲದಲ್ಲಿ ಅದನ್ನ ಕಾಲಕಾಲಕ್ಕೆ ಮಾಡಕ್ ಆಗಲ್ಲ. ಅದ್ರ ಆಲ್ಟರ್ನೇಟಿವ್ ಬಂದಿದೆ, ಈ ಏನಲ್ಲಿ ಸಕ್ಕರೆ ಕಬ್ಬು ಅದೆಲ್ಲ ಬಂದಿದೆ, ಏನು ಕೆಲಸ ಮಾಡೋಂಗಿಲ್ಲ ಅದಕ್ಕೆ. ಆದ್ರೂ ಅದನ್ನ ರಿಸ್ಕ್ ತಗೊಂಡು ಯಾರು ಹಾಕಕ್ ಹೋಗಲ್ಲ. ದುಡ್ಡು ಕೊಟ್ರೆ ಬೆಲ್ಲ ಸಿಗತ್ತೆ ಅನ್ಕೊಂಡು ಎಲ್ರು ಬಿಡ್ತಾ ಬಂದಿದ್ದಾರೆ. ನಮ್ಮನೇಲೂ ನಾವು ಕಬ್ಬು ಬೆಳಿತಿದ್ವಿ, ಒಂದು 15 ವರ್ಷ ಬೆಳೆದಿದೀವಿ. ಎಷ್ಟು ನಮ್ಗೆ ಕೊನೆಗೆ ಕೆಲಸಗಾರರ ಕೊರತೆ ಬಂತು ಅಂದ್ರೆ, ಆ ಕೊಪ್ಪರಿಗೆ ಇಳಿಸ್ತಾರಲ್ಲ ಬೆಲ್ಲ ಬಂದ ಮೇಲೆ ಅದನ್ನ 1 ನಿಮಿಷ ಇಡಬಾರ್ದು, ಪಾಕ ಬಂದ ಮೇಲೆ ಹತ್ತು ಹೋಗ್ಬಿಡುತ್ತೆ ಅದು. ಅದು ಡಿಗ್ರಿ ನೋಡ್ತಾ ಇರ್ಬೇಕು, ನಮ್ಗೆ ಏನ್ ಬೇಕೋ ಆ ಡಿಗ್ರಿ ಬಂದ ತಕ್ಷಣ ಅದನ್ನ ಇಳಿಸ್ಬೇಕು. ಇರಬೇಕು, ಅಷ್ಟು ಕೆಲಸಗಾರ ರೆಡಿ ಇರಬೇಕು. ಒಂದು ಕೊಪ್ಪರಿಗೆ ಒಲೆ ಮೇಲಿಂದ ಇಳಿಸೋದು ಅಂದ್ರೆ ಸುಲಭದ ಮಾತಲ್ಲ. ನಮ್ಮ ಮನೇಲಿ ಹೆಂಗ್ ಪರಿಸ್ಥಿತಿ ಬಂತು ಅಂದ್ರೆ ಆ ಕೆಲಸಗಾರರು ಕೈ ಕೊಟ್ಟು ನಮ್ಮನೆ ಹೆಂಗಸರು ಅದಕ್ಕೆ ಕೈ ಹಾಕೋ ಪರಿಸ್ಥಿತಿ ಬಂತು ಕೊಪ್ಪರಿಗೆ ಇಳಿಸುವಾಗ. ಆ ಕಾರಣಕ್ಕಾಗಿ ನಮ್ಮ ಮನೆಯವರು ಅದನ್ನ ಬಿಟ್ಟೇ ಬಿಟ್ರು. ಆಮೇಲೆ ಬೇಡ ಕಬ್ಬು ಬೆಳೆಯೋದು ಅಂತ ಇಲ್ಲಿಲ್ಲ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ. ನಾವು ಮೊದಲಿಂದನೂ ಕೃಷಿಕರು, ಎಲ್ಲದನ್ನು ನಾವು ಬೆಳಿಬೇಕು ಅಂತ. ಈವನ್ ತರಕಾರಿ ಕೂಡ ನಾವು ಮನೇಲೆ ಬೆಳ್ಕೋತೀವಿ. ತರಕಾರಿ ನಾನು ಬೆಳೆಯೋದು ತುಂಬಾ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ, ಪೇಪರ್ ಅಲ್ಲೆಲ್ಲ ಬಂದಿದೆ. ಕಬ್ಬನ್ನು ಬೆಳೆಯೋಣ ಅಂತ ನಮ್ಮ ಮನೆಯವರಿಗೆ ಉತ್ತೇಜನ ಕೊಡ್ತಿದ್ದೀನಿ, ಬಟ್ ಈ ಕಾರಣಕ್ಕಾಗಿ ಬಿಟ್ಟಿರೋದು ಅವರು. ಇನ್ನೊಂದು ವಿಚಾರ, ಬೇರೆ ಬೇರೆ ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಸಿಹಿ ತಿಂಡಿಗಳಾಗಬಹುದು, ಖಾರದ ತಿಂಡಿಗಳಾಗಬಹುದು, ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿರುವಂತಹದ್ದು ಕೈಯಿಂದ ಮಾಡುವಂತಹ ಚಕ್ಲಿ, ಇದರ ಬಗ್ಗೆ ಹೇಳಿ. ಕೈಯಿಂದ ಮಾಡಿರುವಂತಹ ಚಕ್ಲಿ ತುಂಬಾ ವಿಶೇಷ. ಮಷಿನ್ನಲ್ಲಿ ಎಲ್ಲರೂ ಮಾಡ್ತಾರೆ, ಬಟ್ ಕೈಯಿಂದ ಮಾಡಿರುವಂತಹ ಚಕ್ಲಿ ಅಂದ್ರೆ ಅದು ಕೆಲವೇ ಅಂದ್ರೆ ಈ ಆರ್ಟಿಸ್ಟ್ಗಳ ತರನೇ, ಅದು ಕೆಲವೇ ಕೆಲವು ಜನ ಮಾಡ್ತಾರೆ, ಎಲ್ಲರತ್ರ ಬರಲ್ಲ. ಅದರ ಹಿಟ್ಟಿನ ಹದ ಇರ್ಬೋದು, ಅದನ್ನ ಸುತ್ತೋದಿರ್ಬೋದು, ಅದ್ರ ಕರಿಯೋದಿರ್ಬೋದು, ಪ್ರತಿ ಒಂದು ಅದು ಸ್ಪೆಷಲ್ಲೇ ಅದು. ಹಂಗಾಗಿ ಕೈಯಿಂದ ಮಾಡಿರೋ ಚಕ್ಲಿಗೆ ತುಂಬಾ ಡಿಮಾಂಡ್ ಇದೆ, ತುಂಬಾ ಟೇಸ್ಟು ಆಗತ್ತೆ, ಅದೊಂದು ಸ್ಪೆಷಲ್ ಐಟಮೇ ಅದು ನಮ್ಮ ಕಡೆ. ಹಾಗೆ ಇನ್ನೊಂದು ವಿಚಾರ, ಬೇರೆ ಬೇರೆ ಕಾಲಕ್ಕೆ ಅನುಗುಣವಾಗಿ ಸಿಗುವಂತಹ ಹಣ್ಣುಗಳನ್ನ ಮೌಲ್ಯವರ್ಧನೆ ಮಾಡುವಂತಹದ್ದು, ಈ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳನ್ನ ಮಾಡ್ತಾ ಇದ್ರಿ? ಈ ನಮ್ಮ ಅಡವಿಯಲ್ಲಿ ಬೆಳೆಯುವಂತದ್ದು ಅಂದ್ರೆ ಈ ಕಡೆ ಯಾರು ಪುನರ್ಪುಳಿ ಕೋಕಮ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನೆಟ್ಟು ಮಾಡೋದು. ಈಗಿತ್ಲಾಗ ಸ್ವಲ್ಪ ಅವೇರ್ನೆಸ್ ಬಂದಿದೆ, ಗಿಡನ ನೆಡ್ತಿದ್ದಾರೆ, ಬಟ್ ಸಹಜವಾಗೇ ಬೆಟ್ಟಗಳಲ್ಲೆಲ್ಲ ಇರ್ತಿತ್ತು ಅದು. ಅದನ್ನ ತಗೊಂಡ್ ಬಂದು ಹಾಗೆ ಸಿಪ್ಪೆ ತೆಗೆದು ಒಣಗಿಸಿಡೋ ಪದ್ಧತಿ ಇತ್ತು. ಅದನ್ನ ಸಾರಿಗೆ ಅವರು ಬಳಸ್ಬೋದು, ಇಲ್ಲ ಏನಾರು ನಾವು ಅಪ್ಪೆ ಹುಳಿ ಅಂತ ಹೇಳ್ತೀವಿ ಅದನ್ನ ಮಾಡ್ಬೋದು, ತಂಬುಳಿಗಳನ್ನ ಮಾಡ್ಬೋದು. ಇದಿಷ್ಟಕ್ಕೆ ಬಳಸ್ತಿದ್ರು ಅದನ್ನ, ಬರೀ ಸಿಪ್ಪೆನ ಒಣಗಿಸಿಟ್ಕೊಂಡು ಮತ್ತೆ ಬೀಜ ಇರತ್ತಲ್ಲ ಅದರಿಂದ ತುಪ್ಪ ಮಾಡಿ ಅದನ್ನ ಸ್ವೀಟ್ಗಳನ್ನ ಮಾಡಕ್ಕೆ ಬಳಸ್ತಿದ್ರು. ಬಟ್ ಇವಾಗ ಕೋಕಮ್ ಅಲ್ಲಿ ಈ ತರ ಏನ್ ಮೆಡಿಸಿನಲ್ ವ್ಯಾಲ್ಯೂಗಳೆಲ್ಲ ತುಂಬಾ ಇದೆ, ಹೆಲ್ತಿಗೆ ತುಂಬಾ ಒಳ್ಳೇದು ಅನ್ನೋದು ಅವೇರ್ನೆಸ್ ಮೂಡ್ತಾ ಇದೆಯೋ, ಆ ಕಾರಣಕ್ಕಾಗಿ ಅದನ್ನ ಸ್ಟೋರ್ ಮಾಡಬೇಕು. ಮತ್ತೆ ಮಾರ್ಕೆಟ್ ಅಲ್ಲೂ ಡಿಮಾಂಡ್ ಬಂದಿದೆ, ಅದಕ್ಕೆ ಸಿಪ್ಪೆಗಳನ್ನ ಕೊಂಡ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಮತ್ತೆ ಅದರ ಎಕ್ಸ್ಟ್ರಾಕ್ಟ್ ತೆಗೆದು ಅದನ್ನ ಸ್ಕ್ವಾಶ್ ತರ ಮಾಡಿಟ್ರೆ ಅದನ್ನ ತಗೊಳ್ಳೋರು ತುಂಬಾ ಜನ, ಬೇಡಿಕೆ ಇದೆ ಅದಕ್ಕೆ. ಅದ್ರ ಜೊತೆಗೆ ಇವಾಗ ಈಗ ನಾವು ಸ್ಕ್ವಾಶ್ ಮಾಡಿ ಬಾಟ್ಲಿ ತುಂಬಿಕೊಟ್ರು ಅದನ್ನ ಮನೆಗೆ ತಗೊಂಡೋಗಿಟ್ರೆ ಯೂಸ್ ಮಾಡೋರು ಕಡಿಮೆ ಆಗಿದ್ದಾರೆ. ಇವಾಗ ಹೆಂಗಿದೆ ಅಂದ್ರೆ ಅದನ್ನ ರೆಡಿ ಟು ಡ್ರಿಂಕ್ ಆ ತರದ್ ಮಾಡಿಕೊಟ್ರೆ ಬೇಗ ಸೇಲ್ ಆಗತ್ತೆ. ನಾವು ನಮ್ಮ ಒಕ್ಕೂಟದಿಂದ ಒಂದ್ ಸ್ವಲ್ಪ ದಿವಸ ಅದನ್ನ ಮಾಡಿದ್ವಿ, ಆಮೇಲೆ ಕಾರಣಾಂತರದಿಂದ ಆ ಕೆಲಸ ನಿಂತೋಯ್ತು, ಅಲ್ಲಿಗೆ ಬೇರೆಯವ್ರು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ. ಈಗ ನಾವು ಕೋಕಮ್ ಜ್ಯೂಸ್ ಅನ್ನ ರೆಡಿ ಮಾಡಿ ಅದನ್ನ ಹಾಗೆ ಬಾಟ್ಲಿ ತುಂಬಿಕೊಟ್ರೆ ಹಾಗೆ ಸೇಲ್ ಮಾಡೋದು, ಆ ನಿಟ್ಟಿನಲ್ಲಿ ನಾವು ಮೌಲ್ಯವರ್ಧನೆ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಈ ಅಡವಿಯಲ್ಲಿ ಇನ್ನೂ ಒಂದು ಸಿಗತ್ತೆ, ಹಲಗೆ ಹಣ್ಣು ಅಂತ ಹೇಳ್ತಾರೆ, ಅದು ಹುಳಿನೇ ಅದು, ಅದು ತುಂಬಾ ಬಿಡುತ್ತೆ ಈ ಟೈಮಲ್ಲಿ, ಇನ್ನು ಸ್ಟಾರ್ಟ್ ಆಗತ್ತೆ ಅದು ಹಣ್ಣಾಗಕ್ಕೆ. ಅದನ್ನ ತಗೊಂಡ್ ಬಂದು ಅದನ್ನ ಹುಳಿ ಹಿಂಡಿ ಅಂದ್ರೆ ಅದು ತುಂಬಾ ಹುಳಿನೇ ಇರೋದು, ಅದಕ್ಕೆ ಸಿಹಿ ಟೇಸ್ಟ್ ಅಗ್ದಿ ಕಡಿಮೆ ಇರುತ್ತೆ. ಆ ಹುಳಿನ ಅದ್ರ ಒಣಗಿಸಿ ಅದನ್ನ ಹಾಳೆ ತರ ಮಾಡಿರ್ತಾರೆ, ಅದು ಈ ನಾನ್ ವೆಜ್ಗಳಿಗೆ ತುಂಬಾ ಹೋಗುತ್ತೆ ಆ ಹುಳಿ, ಅದನ್ನು ಯೂಸ್ ಮಾಡ್ತಾರೆ. ಅದ್ರ ಜೊತೆ ಹಲಸು ಅಂತೂ ಮಾಡೇ ಮಾಡ್ತಾರಲ್ಲ, ಹಲಸಿನ ಎಲ್ಲ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಮಾಡ್ತೀವಿ. ಆಮೇಲೆ ಬಾಳೆಕಾಯಿ, ಇವಾಗ ಆನ್ ಬಾಳೆ ಅಂತ ಹೇಳ್ತೀವಿ ನಾವು, ಅದು ಬರೀ ಓನ್ಲಿ ತರಕಾರಿ ತರ ಯೂಸ್ ಮಾಡ್ತಿದ್ರು, ಬಟ್ ಇವಾಗ ಅದ್ರ ಹಪ್ಪಳ ಕೂಡ ತುಂಬಾ ಡಿಮಾಂಡ್ ಬಂದಿದೆ, ಹಪ್ಪಳನೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇನ್ಮೇಲೆ. ಹಾ, ಬಾಳೆಕಾಯಿ ಹುಡಿ ಅದಕ್ಕೂ ತುಂಬಾ ಡಿಮಾಂಡ್ ಬಂದಿದೆ. ಈಗ ಮೈದಾಕ್ಕೆ ರಿಪ್ಲೇಸ್ಮೆಂಟ್, ಈಗ ಸ್ವೀಟ್ ಮಾಡುವಾಗ ಮೈದಾನೇ ಜಾಸ್ತಿ ಉಪಯೋಗಿಸ್ತಿದ್ರು, ಬಟ್ ಮೈದಾ ಬದಲಿಗೆ ಈ ಬಾಳೆಕಾಯಿ ಹುಡಿಯನ್ನ ಉಪಯೋಗಿಸೋದ್ರಿಂದ ನಮ್ಮ ಬಾಳೆಕಾಯಿನೂ ಆ ಸೀಸನ್ನಲ್ಲಿ ಹಾಳಾಗೋದು ತಪ್ಪಾಗುತ್ತೆ, ಮತ್ತೆ ಅದನ್ನ ಒಣಗಿಸಿಟ್ಕೊಳ್ಳೋದ್ರಿಂದ ತುಂಬಾ ದಿವಸದವರೆಗೆ ಬಳಸಬಹುದು, ಮತ್ತೆ ಎಲ್ಲರೂ ಬಳಸಬಹುದು ಇದನ್ನ. ಆ ಕಾರಣಕ್ಕಾಗಿ ಅದೊಂದು ಮೌಲ್ಯವರ್ಧಿತ ಉತ್ಪನ್ನವಾಗಿ ಬದಲಾಗಿದೆ. ಇದ್ರ ಜೊತೆಗೆ ಇವಾಗ ಅಡಿಕೆ ಕೂಡ ಮೌಲ್ಯವರ್ಧನೆ ಮಾಡಿ ಅಡಿಕೆ ಟೀ ಅದೆಲ್ಲ ಬಂದಿದೆ. ಮತ್ತೆ ಇವಾಗ ಅಡಿಕೆಯಲ್ಲಿ ಸ್ವಲ್ಪ ಏನಲ್ಲಿ ಅಮಲ ಇರುವಂತ ಪದಾರ್ಥ ಇದೆ ಅನ್ನೋದು ಒಂದು ಜನರಲ್ ಭಾವನೆ ಇತ್ತು, ಬಟ್ ಆತರ ಇಲ್ಲ, ಅದು ಆಂಟಿ ಕ್ಯಾನ್ಸರ್ ಆಗಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಸಂಶೋಧನೆಯಿಂದ ತಿಳಿದು ಬಂದಿದೆ. ಹಾಗಾಗಿ ಈಗ ಇವಾಗ ನಮ್ಮ ತಾಲೂಕಿನಲ್ಲಿ ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ನಾವು ಏನೇನು ಬೆಳೆಗಳನ್ನ ಬೆಳೀತಿದ್ದೆವು ಎಲ್ಲದನ್ನು ಮೌಲ್ಯವರ್ಧನೆ ಮಾಡಿ ಅದಕ್ಕೆ ತುಂಬಾ ಡಿಮಾಂಡ್ ಬರೋ ದಿನಗಳು ಹತ್ತಿರದಲ್ಲಿವೆ ಅಂತ ಅನಿಸ್ತಾ ಇದೆ. ಇನ್ನೊಂದು ವಿಚಾರ, ಯಲ್ಲಾಪುರ ಬಿಟ್ಟು ನೀವು ಹಲವಾರು ಪ್ರದೇಶಗಳಲ್ಲಿ ಹಲವಾರು ಕಡೆ ನೀವು ಇಂತಹ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟದ ಬಗ್ಗೆಯೂ ಕೂಡ ಪ್ರಯತ್ನವನ್ನ ಮಾಡಿದ್ರಿ, ನವದೆಹಲಿಗೂ ಕೂಡ ಹೋಗಿ ಬಂದಿದ್ದೀರಿ ಅಂತ ಹೇಳಿದ್ರಿ, ಈ ಅನುಭವದ ಬಗ್ಗೆ ಹೇಳಿ. ತುಂಬಾ ಖುಷಿ ಆಗುತ್ತೆ ಇದನ್ನ ಹೇಳ್ಕೊಳ್ಳಕ್ಕೆ. ಯಾವಾಗ ಈ ಸರಸ್ ಮೇಳಗಳು ತುಂಬಾ ದಿವಸದಿಂದ ನಡೀತಾ ಇತ್ತು. ಸರಸ್ ಮೇಳ ಅಂದ್ರೆ ಈ ಸ್ವಸಹಾಯ ಸಂಘಗಳಿರತ್ತಲ್ಲ, ಸ್ವಸಹಾಯ ಸಂಘಗಳ ಅವರ ಸಂಘಗಳ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ ಅದು. ಅಂದ್ರೆ ಬೇರೆ ಬೇರೆ ಊರುಗಳಲ್ಲಿ ನಡೆಯುತ್ತೆ, ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ನಡೆಯುತ್ತೆ. ಹಳ್ಳಿಯ ಉತ್ಪನ್ನಗಳಿಗೆ ಅಲ್ಲಿ ತುಂಬಾ ಬೇಡಿಕೆ ಇದೆ. ಈ ಸರಸ್ ಮೇಳಗಳ ಕಾನ್ಸೆಪ್ಟೇ ನಮ್ಗೆ ಅರ್ಥ ಆಗಿರ್ಲಿಲ್ಲ ಫಸ್ಟ್. ಈ ಸರಸ್ ಮೇಳಗಳಿಗೆ ಹೋಗ್ಬೇಕು, ನೀವು ಐಟಮ್ ತಗೊಂಡು ಹೋಗ್ರಿ ಆ ತರ ಹೇಳಿದ್ರು. ಯಾವಾಗ ನಾನು 2019 ನನ್ನನ್ನು ಆಯ್ಕೆ ಮಾಡಿದ್ರು ದೆಹಲಿಗೆ ಹೋಗಕ್ಕೆ, ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು ಇಡೀ ಕರ್ನಾಟಕದಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಲ್ಲ, ಹೋಗಿ ಹೆಂಗಿದೆ ಅಂತ ನೋಡ್ಕೊಂಬರ್ಬೇಕು ಅಂತ. ನನ್ನ ಜೊತೆ ಇನ್ನೊಬ್ಬರು ಕರ್ಕೊಂಡೋಗೋಕೆ ಅವಕಾಶ ಇತ್ತು, ನಮ್ಮ ಸಂಘದ ಇನ್ನೊಬ್ಬ ಮಹಿಳೆ, ನಾನು ಜೊತೆಯಾಗಿ ಹೋದ್ವಿ. ಬಟ್ ಅಲ್ಲಿ ಡೆಲ್ಲಿಯಲ್ಲಿ ನಮ್ಗೆ ಏನೂ ಗೊತ್ತಿಲ್ಲ, ಹಂಗಾಗಿ ನಮ್ಮ ರಿಲೇಷನ್ ಒಬ್ಬರಿದ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಹೆಂಗೆ ಮಾಡಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿರೋದ್ರಿಂದ ನಾವು ಅದಕ್ಕೆ ಒಪ್ಕೊಂಡ್ವಿ ಡೆಲ್ಲಿಗೆ ಹೋಗಲಿಕ್ಕೆ. ಬಟ್ ಡೆಲ್ಲಿಗೆ ಹೋದ್ಮೇಲೆ ಅಂದಾಜಾಯಿತು ನಮಗೆ ಇದು ಯಾವ ರೀತಿ ನಡೀತಾ ಇತ್ತು. ನಮಗೆ ಸ್ಟಾಲೇ ಸಿಕ್ಕಿರಲಿಲ್ಲ, ಅಕಮಡೇಷನ್ ವ್ಯವಸ್ಥೆನೂ ಮಾಡಿರಲಿಲ್ಲ. ಏನಂದ್ರೆ ಏನೂ ಇಲ್ಲ, ಅಲ್ಲಿ ನಾವು ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ನಾನು ಫೋನ್ ಮಾಡಿದ್ದೀನಿ ನಮ್ಮ ಆಫೀಸಿಗೆ, ಇಲ್ಲ ನಿಮಗೆ ಅಕಮಡೇಷನ್ ವ್ಯವಸ್ಥೆ ನಮ್ಮ ಕಡೆಯಿಂದ ಮಾಡೋಕ್ಕಾಗಲ್ಲ, ನೀವು ಮಾಡ್ಕೊಳ್ಳಿ ಅಲ್ಲಿ ಅಂತ ಅಂದರು. ನಮಗೆ ತುಂಬ ಶಾಕ್ ಆಯ್ತು ಅವಾಗ. ನಾವು ರೂರಲ್ ಪ್ರದೇಶದ ಮಹಿಳೆಯರು, ನಾವು ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬಂದ್ಕೊಂಡು ನಾವು ಎಲ್ಲಿ ಅಂತ ಹುಡ್ಕೋದು ಅಂತ. ಆಮೇಲೆ ನಮ್ಗೆ ಅಲ್ಲಿ ಡೆಲ್ಲಿ ಹ್ಯಾಟ್ ಅಂತ ಅಲ್ಲಿ ನಡೀತಿತ್ತು ನಮ್ಮ ಎಕ್ಸಿಬಿಷನ್ನು. ಅಲ್ಲಿ ಹೋದಾಗ ಅವರು ಕೇಳಿದ್ರು ನಮಗೆ, ನಿಮ್ಮ ಕರ್ನಾಟಕದಿಂದ ಯಾರಾದರೂ ಬಂದಿದ್ದಾರಾ ನಿಮ್ಮ ಜೊತೆ ಅಂತ. ಬಂದಿರಲಿಲ್ಲ, ನಾನಿರೋ ವಿಷಯನ ಹೇಳಿದೆ, ಇಲ್ಲ ಬಂದಿಲ್ಲ, ನಮಗೆ ಅಕಮಡೇಷನ್ ವ್ಯವಸ್ಥೆ ಆಗಿಲ್ಲ, ನಾವು ಇಲ್ಲೇ ಬಂದಿದ್ದೀವಿ ಅಂತ. ಅವರು ತಕ್ಷಣ ಕಾಲ್ ಮಾಡಿ ಇವರಿಗೆ, ಎನ್ ಆರ್ ಎಲ್ ಎಮ್ ಆಫೀಸವರಿಗೆ, ಸ್ಟೇಟ್ ಆಫೀಸಿಗೆ, ನಿಮ್ಮ ಮಹಿಳೆಯರೇನು ಬಂದಿದ್ದಾರೆ ಅವರಿಗೆ ನೀವು ಅಕಮಡೇಷನ್ ವ್ಯವಸ್ಥೆ ಮಾಡ್ತೀರಾ ಇಲ್ಲ ನಾವು ಮಾಡಬೇಕಾ ಅಂತ. 10 ಗಂಟೆ ರಾತ್ರಿ ಅವರಿಗೆ ನಮ್ಮನ್ನು ಅಲ್ಲಿ ಕೂರಿಸಿದ್ರು. ಅಲ್ಲಿಂದ ಎನ್ ಆರ್ ಎಲ್ ಎಮ್ ಎ ಡಿ ಎಮ್ ಅವರು ನಮಗೆ ಕಾಲ್ ಮಾಡಿ ನಮಗೆ ಕರ್ನಾಟಕ ದೆಹಲಿ ಸಂಘದಲ್ಲಿ ವ್ಯವಸ್ಥೆ ಮಾಡಿದ್ರು ಉಳ್ಕೊಳ್ಳಕ್ಕೆ. ತುಂಬ ಹೋರಾಟ ಮಾಡಿ ನಮ್ಗೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡು 22 ದಿನ ಇತ್ತು ಆ ಎಕ್ಸಿಬಿಷನ್ನು. ಅಲ್ಲಿ ಉಳ್ಕೊಂಡು ನಾವು ಸಕ್ಸಸ್ಫುಲ್ ಆಗಿ ನಮ್ಮ ಐಟಮ್ಗಳನ್ನೆಲ್ಲ ಸೇಲ್ ಮಾಡಿ ತುಂಬ ಲಾಭನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ನಾವು ಇಲ್ಲಿ ಬಂದ ಮೇಲೆ ಈ ಥರ ಇದೆ ಅಂತ ನಮ್ಮ ಆಫೀಸರ್ಸ್ಗಳಿಗೆ ಹೇಳಿದ ಮೇಲೆ ಎಲ್ರಿಗೂ ಅವೇರ್ನೆಸ್ ಬಂತು, ಹೌದು ಮಹಿಳೆಯರನ್ನ ಈ ಥರ ಕಳಿಸಬಾರ್ದು ನಾವು ಅಂತ. ಅಲ್ಲಿ ನಾವು ಆ ಥರ ಮಾಡಿದ್ದಕ್ಕೆ ಮಾರನೇ ದಿವಸನೇ ಒಬ್ಬರನ್ನ ನಮಗೆ ಕೋಆರ್ಡಿನೇಟರ್ ಆಗಿ ಒಬ್ಬರನ್ನ ಡೆಪ್ಯೂಟ್ ಮಾಡಿದ್ರು. ಅದ್ರ ನಂತರ ಯಲ್ಲಾಪುರದಿಂದನೇ 9 ಸಂಘಗಳ ಮಹಿಳೆಯರನ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ರು ಸ್ಟೇಟಿಂದ. ನಾವು ಅಷ್ಟು ಜನರನ್ನು ರೆಡಿ ಮಾಡಿ ಅವ್ರಿಗೆ ಪ್ರತಿಯೊಂದು ಐಟಮ್ ಅನ್ನು ರೆಡಿ ಮಾಡಿಸಿ ಕಳಿಸಿದ್ವಿ. ಅವರು ಕೂಡ ತುಂಬಾ ಖುಷಿಯಿಂದ ಹೋಗಿ ಬಂದ್ರು. ಈಗ ಅಷ್ಟರ ನಂತರ ಪ್ರತಿ ವರ್ಷನೂ ಯಲ್ಲಾಪುರದಿಂದ ಸೆಲೆಕ್ಟ್ ಆಗ್ತಾರೆ, ಒಬ್ರು ಕೋಆರ್ಡಿನೇಟರ್ನ ಹಾಕ್ತಾರೆ ಜೊತೆಯಲ್ಲಿ. ಯಾರನ್ನು ಮಹಿಳೆಯರನ್ನ ಒಬ್ಬರನ್ನೇ ಕಳಿಸಲ್ಲ ಇವಾಗ. ಇವಾಗ ಇವ್ರು ಇರ್ಬೋದು ಯಾರಂದ್ರೆ ಸ್ಕಿಲ್ ವಿಭಾಗದಲ್ಲಿರೋ ಸೂಪರ್ವೈಸರ್ ಇರ್ಬೋದು, ಕೌಶಲ್ಯ ವಿಭಾಗದವ್ರದ್ದು ಅವ್ರನ್ನಾಗ್ಲಿ, ಇಲ್ಲ ನಮ್ಮ ಸಿ ಎಸ್ ಗಳನ್ನಾಗ್ಲಿ, ಇಲ್ಲ ಡಿ ಪಿ ಎಂ ಗಳನ್ನಾಗ್ಲಿ, ಇಲ್ಲ ಡಿ ಪಿ ಗಳ ಯಾರನ್ನಾರು ಒಬ್ಬರನ್ನ ಜೊತೆಲಿ ಇಟ್ಟೇ ಕಳಿಸ್ತಾರೆ, ಮಹಿಳೆಯರನ್ನ ಒಬ್ಬರನ್ನೇ ಕಳಿಸಲ್ಲ. ಇದು ಒಂದು ಹೋರಾಟ ಮಾಡಿದ್ದು, ಒಂದು ಸಕ್ಸಸ್ಫುಲ್ ಆಗೋ ಥರ ಮಾಡಿದ್ದೀನಿ ಅಂತ ನನಗಂತೂ ತುಂಬ ಹೆಮ್ಮೆ ಇದೆ. ಮಹಿಳೆಯರಿಗೆ ತುಂಬ ಖುಷಿ ಇದೆ, ನನಗೆ ಸರಸ್ಮೇಳದ ಫೌಂಡರ್ ಅಂತಾನೆ ಹೇಳ್ತಾರೆ ನಮ್ಮ ಎನ್ ಆರ್ ಎಲ್ ಆಫೀಸಲ್ಲಿ. ಸರಿ, ಬಹಳ ಒಳ್ಳೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ, ಯಾಕಂದ್ರೆ ಈಗ ಆ ಹೊರಗಿನ ಒಂದು ಪ್ರಪಂಚಕ್ಕೆ ಹೋಗಿ ಅನುಭವವನ್ನು ಪಡೆಯುವಂತಹದ್ದು ಕೂಡ ಉಳಿದವರಿಗೆ ಒಂದು ಮಾರ್ಗದರ್ಶನ ಆಗ್ತದೆ ಅನ್ನುವಂತ ಒಂದು ವಿಚಾರ. ಆಮೇಲೆ ಇಂಥದ್ದು ಮೌಲ್ಯವರ್ಧನೆ ಮಾಡುವುದಕ್ಕೆ ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ಬರುವಂತಹದ್ದು ಒಂದು ಬೇರೆ ವಿಧವಾದರೆ, ಅದಕ್ಕೊಂದು ವ್ಯವಸ್ಥಿತವಾದಂತಹ ಒಂದು ರೂಪವನ್ನು ಕೊಡುವಂತಹದ್ದು, ಒಂದು ತರಬೇತಿಯನ್ನು ಕೊಡುವಂತಹದ್ದು, ಇದರ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಇದರ ಒಂದು ಅವಕಾಶ ಇದೆ? ಈ ತರಬೇತಿ ಅನ್ನೋದು ತುಂಬಾ ಅವಶ್ಯಕ ಅಂತ ನನ್ನ ಭಾವನೆ. ಸಾಂಪ್ರದಾಯಿಕವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ವಿ, ಬಟ್ ಅದರಲ್ಲಿ ತುಂಬಾ ಮೌಲ್ಯವರ್ಧನೆ ಮಾಡುವಾಗ ನಮ್ಗೆ ಸ್ವಲ್ಪ ಕಷ್ಟನೂ ಇದೆ, ಗುಣಮಟ್ಟ ಕಾಯ್ಕೊಳ್ಳೋದು ಕಷ್ಟ ತುಂಬಾ ಅದರಲ್ಲಿ. ಇವಾಗ ಮುಂದುವರೆದ ಟೆಕ್ನಾಲಜಿಯಲ್ಲಿ ನಮಗೆ ಈ ತರಬೇತಿ ತಗೊಳ್ಳೋದ್ರಿಂದ ನಾವು ಅದನ್ನ ಯಾವ್ಯಾವ ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಬಹುದು, ಯಾವ ರೀತಿಯಲ್ಲಿ ನಾವು ಲೇಬಲ್ಗಳನ್ನ ಮಾಡಬಹುದು, ನಾವು ಎಫ್ ಎಸ್ ಎಸ್ ಐ ಯಾಕೆ ಬೇಕು, ಉದ್ಯಮ ಆಧಾರ ಯಾಕೆ ಬೇಕು ನಮಗೆ, ಮತ್ತೆ ನಾವು ಮಾರ್ಕೆಟಲ್ಲಿ ಹೆಂಗೆ ಮಾತಾಡಬೇಕು, ನಮ್ಮ ಪ್ರಾಡಕ್ಟ್ಗಳ ಕ್ವಾಲಿಟಿಯನ್ನು ನಾವು ಹೆಂಗೆ ಕಾಯ್ಕೊಳ್ಬೇಕು. ಕ್ವಾಲಿಟಿ ಕಾಯ್ಕೊಳ್ಳೋದು ಅಂದರೆ ಇವಾಗ ನಾವು ಒಂದು ಬ್ಯಾಚ್ ರೆಡಿ ಮಾಡಿದ್ವಿ, ನೆಕ್ಸ್ಟ್ ಮತ್ತೊಂದು ಮಾಡುವಾಗ ಬೇರೆ ಥರ ಟೇಸ್ಟ್ ಬಂದ್ಬಿಡುತ್ತೆ, ಆ ಥರ ಆಗಬಾರ್ದು. ನಾವು ಎಷ್ಟೇ ಮಾಡಿದರೂ ಟೇಸ್ಟನ್ನು ಮೇಂಟೈನ್ ಮಾಡಬೇಕು, ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ನಾವು ಹೆಂಗೆ ಮೇಂಟೈನ್ ಮಾಡ್ಕೊಳ್ಬೇಕು, ಇದೆಲ್ಲದನ್ನು ನಾವು ಕಲ್ತ್ಕೊಂಡೇ ಬಿಸ್ನೆಸ್ಸಿಗೆ ಕೈ ಹಾಕಿದರೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಸಾಂಪ್ರದಾಯಿಕವಾಗಿ ಮಾಡೋದಕ್ಕಿಂತ ತರಬೇತಿ ತಗೊಂಡು ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಮತ್ತು ತರಬೇತಿಗೆ ತುಂಬ ಅವಕಾಶ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ತರಬೇತಿ ಕೇಂದ್ರಗಳು ಹಳಿಯಾಳದಲ್ಲಿದೆ, ಸಿರ್ಸಿಯಲ್ಲಿದೆ, ಕುಮಟಾದಲ್ಲಿದೆ, ತುಂಬ ತರಬೇತಿಗಳು ನಡೀತಾ ಇರುತ್ತೆ. ಅಲ್ಲಿ ಬೇಸಿಕ್ ತರಬೇತಿ ಜೊತೆಗೆ ಮುಂದೆ ಮಾರ್ಕೆಟ್ ತನಕನೂ ಹೆಂಗೆ ಮಾಡ್ಬೋದು ಅನ್ನೋದನ್ನು ತರಬೇತಿ ಕೂಡ ಕೊಡ್ತಿದ್ದಾರೆ. ತುಂಬ ತುಂಬ ಒಳ್ಳೆಯ ಅವಕಾಶಗಳಿದೆ. ಈಗ ಬೇರೆ ಜಿಲ್ಲೆಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಅಥವಾ ಈಗ ನವದೆಹಲಿಗೆ ಹೋಗಿದ್ರಿ ಅಂತ ಹೇಳಿದ್ರಿ, ಭಾಷೆಯ ಸಮಸ್ಯೆ ಬರೋದಿಲ್ವ? ಭಾಷೆ ಸಮಸ್ಯೆ ಬರುತ್ತೆ, ಬಟ್ ನಮ್ಗೆ ಇಂಟ್ರೆಸ್ಟ್ ಇದ್ರೆ ಅದೊಂದು ಸಮಸ್ಯೆಯಾಗೇ ಅನ್ಸಲ್ಲ. ನಾವು 22 ದಿನ ಇದ್ವಿ ಅಂದ್ವಲ್ಲ ಅದೇ ಡೆಲ್ಲಿಯಲ್ಲಿ, ಬರೋ ತನಕ ನಾವು ಫುಲ್ ಹಿಂದಿ ಕಲ್ತು. ಹೌದು, ಇವಾಗ ಟಿ ವಿ ಎಲ್ಲ ನೋಡೋದ್ರಿಂದ ನಮ್ಗೆ ಅದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು, ಬಟ್ ಮಾತಾಡೋಕ್ಕೆ ಹೆಸಿಟೇಷನ್ ಆಗ್ತಿತ್ತು, ನಾವು ಮಾತಾಡಿ ತಪ್ಪಾಗ್ಬಿಟ್ರೆ ಅಂತ. ಬಟ್ ಅಲ್ಲಿ ಎಲ್ಲರೂ ಹಿಂದಿಯಲ್ಲೇ ಮಾತಾಡೋರೇ ಅಲ್ವಾ, ಮತ್ತು ಹೊರಗಡೆ ಎಲ್ಲ ಹೋದಾಗ ನಾವು ಅಂದ್ಕೊಂಡಂಗೆ ಇರಲ್ಲ ಪರಿಸ್ಥಿತಿ, ತುಂಬ ಕೋಆಪ್ರೇಟ್ ಮಾಡ್ತಾರೆ. ನಾವು ಇದನ್ನು ತೋರಿಸಿ ಹೇಳಿದ್ರು ಅವ್ರು ಅರ್ಥ ಮಾಡ್ಕೋತಾರೆ. ಮತ್ತು ಹೊರಗಡೆ ಎಲ್ಲ ಹೋದರೆ ಸಂಘದ ಮಹಿಳೆಯರು ಅಂದರೆ ತುಂಬ ಮರ್ಯಾದೆ ಕೊಡ್ತಾರೆ, ಇವ್ರು ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ, ನಾವು ಇದನ್ನು ತಗೊಳ್ಬೇಕು ಅನ್ನೋ ಭಾವನೆ ತುಂಬ ಜನರಲ್ಲಿದೆ. ನಮ್ಗೆ ಹೇಳಕ್ಕೆ ಬಂದಿಲ್ಲ ಅಂದರೆ ಅವ್ರು ಅರ್ಥ ಮಾಡ್ಕೋತಾರೆ, ಯಾರನ್ನಾರು ಚೆನ್ನಾಗಿ ಎರಡೂ ಭಾಷೆ ಬರೋರ್ನ ನಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಹಾಗಾಗಿ ಇದೊಂದು ಸಮಸ್ಯೆ ಅಂತಾನೆ ಅನ್ಸಲ್ಲ ಹೊರಗಡೆ ಹೋದಾಗ. ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಯಾವುದೇ ಒಂದು ಉತ್ಪನ್ನದ ಮೌಲ್ಯವರ್ಧಿತ ಒಂದು ಉತ್ಪನ್ನವನ್ನ ಮಾರಾಟ ಮಾಡುವಂತಹ ಒಂದು ಸಂದರ್ಭದಲ್ಲಿ ಪ್ಯಾಕೇಜಿಂಗ್ ಮಾಡುವಂತಹದ್ದು ಮತ್ತು ಲೇಬಲಿಂಗ್ ಮಾಡುವಂತಹದ್ದು ಆಕರ್ಷಣೀಯವಾಗಬೇಕು ಅಂತ ಹೇಳ್ತೀವಿ, ಇದರ ಒಂದು ಮಹತ್ವ ಏನು? ಇವಾಗ ವರ್ಕ್ ಆಗ್ತಾ ಇರೋದು ಓನ್ಲಿ ಲೇಬಲ್ ಮತ್ತೆ ಪ್ಯಾಕೇಜಿಂಗ್ ಮೇಲೆ. ಒಳಗಡೆ ಪ್ರಾಡಕ್ಟ್ ನೋಡೋದಕ್ಕಿಂತ ಮೊದಲು ಲೇಬಲ್ ನೋಡ್ತಾರೆ. ಮೊದಲು ಕಣ್ಣಿಂದ ತಿನ್ಬೇಕು, ಆಮೇಲೆ ಮೂಗಿಂದ ತಿನ್ಬೇಕು, ಆಮೇಲೆ ಬಾಯಿಂದ ತಿನ್ಬೇಕು ಅನ್ನೋದು ಒಂದು ಮಾತಿದೆ. ಅದೇ ತರ ನಾವು ಲೇಬಲ್ ಮಾಡಿದ್ವಿ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಒಳಗಡೆ ಪ್ರಾಡಕ್ಟ್ ಅನ್ನ ವಿಚಾರ ಮಾಡದೇ ತಗೊಳ್ಳೋರು ತುಂಬಾ ಜನ ಇದ್ದಾರೆ. ಲೇಬಲ್ ಅಟ್ರಾಕ್ಟಿವ್ ಆಗಿದೆ ಅಂತ ಆದ್ರೆ ನಾವೀಗ ಹೋಮ್ ಪ್ರಾಡಕ್ಟ್ ಮನೆಗೆ ಏನ್ ಮಾಡ್ತೀವೋ ಅದರನ್ನೇ ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದ ನಾವು ಮಾಡಿರೋದ್ರಿಂದ ಹೋಮ್ ಪ್ರಾಡಕ್ಟ್ಸ್ ಅಂದ್ರೆ ಅದೇ ತರ ಅನ್ನೋದು ನನ್ನ ಭಾವನೆ. ಯಾಕೆಂದ್ರೆ ನಾನ್ ಮಾಡ್ತಿರೋದು ಹಂಗೇನೆ, ಒಳ್ಳೆ ಪ್ರಾಡಕ್ಟ್ ಅನ್ನ ಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು. ಹೋಮ್ ಪ್ರಾಡಕ್ಟ್ಸ್ ಅಂದ್ರೆ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲರೂ ಇದನ್ನ ತಿಳ್ಕೊಂಡು ಅಂದ್ರೆ ನಾವು ಲೇಬಲ್ ಚೆನ್ನಾಗಿ ಮಾಡಬೇಕು, ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡಬೇಕು, ಆವಾಗ ನಮ್ಮ ಪ್ರಾಡಕ್ಟ್ಗೆ ತುಂಬಾ ಡಿಮ್ಯಾಂಡ್ ಬರುತ್ತೆ ಅನ್ನೋದನ್ನ ಎಲ್ಲರೂ ತಿಳ್ಕೊಂಡು ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಮ ಹೋಮ್ ಪ್ರಾಡಕ್ಟ್ಸ್ನವರನ್ನ ಹಿಡಿಯೋರೇ ಇಲ್ಲ, ಅಷ್ಟು ಮಟ್ಟಿಗೆ ಬೆಳೆಯಕ್ಕೆ ಅವಕಾಶ ಇದೆ. ಹಾಗಾಗಿ ಲೇಬಲ್ಲು ಮತ್ತೆ ಪ್ಯಾಕೇಜಿಂಗ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪರಿಶ್ರಮವನ್ನ ಗುರುತಿಸಲಾಗಿದೆಯಾ? ಇದರಲ್ಲಿ ಸ್ವಲ್ಪ ನನಗೆ ಸಮಾಧಾನ ಇಲ್ಲ. ಯಾಕಂದ್ರೆ ದೀಪದ ಬುಡದಲ್ಲಿ ಕತ್ತಲೆ ಅಂತ ಹೇಳ್ತಾರಲ್ವಾ, ಹಂಗಾಗಿ ಗುರುತಿಸಿದ ಕಡಿಮೆ ಅಂತಾನೆ ಹೇಳ್ಬೋದು. ಇವಾಗ ಈ ನಾನು ರಾಜ್ಯ ಮಟ್ಟದ ಕಾಂಪಿಟೇಷನ್ಗೆ ಏನು ಹೋಗಿ ಬಂದೆ, ಅಲ್ಲಿ ನಮ್ಮ ಊರಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟು ಅಂದ್ರೆ ಮ್ಯಾಟ್ ಟೂರ್ನಮೆಂಟ್ ರಾತ್ರಿ ಹೊನಲು ಬೆಳಕಿನ ಪಂದ್ಯಾವಳಿ ಆಗಿತ್ತು. ಅವರು ನನ್ನನ್ನು ಕರೆದು ಅಲ್ಲಿ ಸನ್ಮಾನಿಸಿದ್ರು. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿಯಾಯಿತು. ಇವರು ಗುರುತಿಸಿದ್ರಲ್ಲ, ರಾಜ್ಯ ಮಟ್ಟದವ್ರಿಗೆ ಹೋಗಿ ಬಂದಿದ್ದಾರೆ ಇವರು ಅಂತ ಗುರುತಿಸಿದ್ರಲ್ಲ ಅನ್ನೋದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡ್ತು. ಅಂದ್ರೆ ನಮ್ಮ ಕೆಲಸನ ಒಬ್ರು ಗುರುತಿಸಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಾಗ ನಾವು ಇನ್ನೇನು ಏನೋ ದೊಡ್ಡ ಮಹಾಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ನಾವು ಇನ್ನೂ ಏನೋ ಸಾಧಿಸೋಕ್ಕೆ ನಮಗದು ಸ್ಫೂರ್ತಿ ಆಗತ್ತೆ. ಆ ನಿಟ್ಟಿನಲ್ಲಿ ಗುರುತಿಸಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಬಹಳ ಸಂತೋಷ ಪ್ರೇಮ ರಾಮಚಂದ್ರ ಜೋಶಿಯವರೇ. ವಿವಿಧ ಉತ್ಪನ್ನಗಳು ವಿಶೇಷವಾಗಿ ಆಹಾರ ಅಥವಾ ಖಾದ್ಯ ವಸ್ತುಗಳ ಒಂದು ಮೌಲ್ಯವರ್ಧನೆ ಮಾಡುವಂತಹದ್ದು ಮತ್ತು ಮಾರುಕಟ್ಟೆಯನ್ನ ಕಂಡುಕೊಳ್ಳುವಂತಹದ್ದು, ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಹಾಗೂ ಸಾಧನೆಯ ಬಗ್ಗೆ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆ ವಿಷಯವಾಗಿ ಯಲ್ಲಾಪುರ ತಾಲೂಕು ಇಡಗುಂದಿಯ ಪ್ರೇಮ ರಾಮಚಂದ್ರ ಜೋಶಿ ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಮಹಿಳಾ ವಾಣಿ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಜನಪದ ಸಂಗೀತ ಕಾರ್ಯಕ್ರಮ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಕೇಳಿ ಹೊಸಪು ಲಕ್ಷ್ಮಣಗೌಡ ಮತ್ತು ಸಂಗಡಿಗರಿಂದ ಗುಮಟೆ ಪಾಂಗ. ಮನೆ ಕಾರ್ಯ ನಡಿಬೇಕಾದ್ರೆ ಎಲ್ಲರೂ ನಮ್ಮಲ್ಲಿ ಕೂಡ್ಕೊಂಡು ಇಂತ ಪದವನ್ನು ಆಡ್ತಾರೆ. ಮಡದಿ ಸಣ್ಣವಳಂದ್ರೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದ್ರೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದ್ರೆ ಕಂಡ ದಂಡಿಗೆ ವಾದೋ. ದಂಡೋಳಂದೆ ಗಂಡ ದಂಡಿ ಗದೋ ದಂಡೇ ಗೋವೇ ನೆಟ್ಟೆ ವದು ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಮೆಟ್ಟೊಂದೆ ಮಾಡೋಗಿಯತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಮೆಟ್ಟೊಂದೆ ಮಾಡೋಗಿಯತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡೋ ಬದಿಗೆ ಮೈವಾಗ ನಿಲ್ವಾನು ಕೈಯೋ ಕಾಲು ಮಾರೆ ತೊಳೆದೇರೆ ಮೂಡೋ ಬದಿಗೆ ಮೂಡೋಬರಿಗೆ ಮಗುವಾಗ ನಿಲ್ವಾನು, ಮೂಡೋಬರಿಗೆ ಮಗುವಾಗ ನಿಂತೇರೆ, ಸೂರ್ಯ ಹೀಗೆ ಕೈಯ ಮುಗಿದಾನು, ಮೂಡೋಬರಿಗೆ ಮಗುವಾಗ ನಿಂತೇರೆ, ಸೂರ್ಯನಿಗೆ ಕೈಯ ಮುಗಿದಾನು, ಸೂರ್ಯನಿಗೆ ಕೈಯ ಮುಗದೇರೆ, ಗೋವಿಂದು ರಾಯ ಲಂಬೋನು, ಸೂರ್ಯನಿಗೆ ಕೈಯ ಮುಗದೇರೆ, ಗೋವಿಂದು ರಾಯ ಲಂಬೋನು, ಗೋವಿಂದು ರಾಯ ಲಂಬೋನು, ಮೆಟ್ಟಂದೆ ಮಾಡೋಗಿಯ ಸ್ವಾನು, ಗೋವಿಂದು ರಾಯ ಲಂಬೋನು, ಮೆಟ್ಟಂದೆ ಮಾಡೋಗಿಯ ಸ್ವಾನು, ಮೆಟ್ಟಂದೆ ಮಾಡೋಗಿಯ ತೇಲೆ, ಮಾಳುಗಿಯ ಒಳಗೆ ಉಳುವಾನು, ಮೆಟ್ಟಂದೆ ಮಾಡೋಗಿಯ ತೇಲೆ, ಮಾಳುಗಿಯ ಒಳಗೆ ಹೋಗುವಾನು, ಮಾಳುಗಿಯ ಒಳಗೆ ಹೋಗೇರೆ, ಗೋವಿಂದು ರಾಯ ಲಂಬೋನು, ಗೋವಿಂದು ರಾಯ ಲಂಬೋನು, ನಾಲ್ಕು ಕಲಿನ ಮಂಚ ಕೊಗುವಾನು, ನಾಲ್ಕು ಕಲಿನ ಮಂಚ ಕೊಗೇಲೆ, ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು, ನಾಲ್ಕು ಕಲಿನ ಮಂಚ ಕೊಗೇಲೆ, ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು, ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು, ಬಣ್ಣ ದಂಡೆ ಲಾಸು ಹೋಗಿ ಮಾಡ್ಯಾನು, ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು, ಬಣ್ಣ ದೊಂದೆ ಲಾಚು ಹೋಗಿ ಮಾಡ್ಯಾನು, ಬಣ್ಣ ದೊಂದೆ ಲಾಸು ಹೋಗಿ ಮಾಡೇಲೆ, ಚಿನ್ನ ದೊಂದೆ ಕೊಳಗ ತಲದಿಂಬೋ, ಬಣ್ಣ ದೊಂದೆ ಲಾಚು ಹೋಗಿ ಮಾಡೇಲೆ, ಚಿನ್ನ ದೊಂದೆ ಕೊಳಗ ತಲದಿಂಬೋ, ಚಿನ್ನ ದೊಂದೆ ಕೊಳಗ ತಲದಿಂಬೋ, ಬೆಳ್ಳಿ ನಾಡ ಸಿದ್ದೆ ಬಗಲಲ್ಲೋ, ದೊಂದೆ ಒಳಗ ತಲದಿಂಬೋ, ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೋ, ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೇ, ಗೋವಿಂದು ರಾಯ ಲಂಬೋನು, ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೋ, ಗೋವಿಂದು ರಾಯ ಲಂಬೋನು, ಗೋವಿಂದು ರಾಯ ಲಂಬೋನು, ತಲಿಯ ಕೊರಿಗಾನು, ಗೋವಿಂದು ರಾಯ ಲಂಬೋನು, ಟೆಂಕಾಕೆ ತಲಿಯ ಕೊರಿಗಾನು, ಟೆಂಕಾಕೆ ತಲಿಯ ಕೊರಿಗೇಲೆ, ಟೆಂಕ ನಾಡ ತನ ಗಾಳಿ ಕರೆದಾನು, ಟೆಂಕಾಕೆ ತಲಿಯ ಕೊರಿಗೇಲೆ, ಟೆಂಕ ನಾಡ ತನ ಗಾಳಿ ಕರೆದಾನು, ಟೆಂಕ ನಾಡ ತನ ಗಾಳಿ ಕರೆದೇಲೆ, ಮೂಡಿ ನಾಡ ಎಳ ಬೆಸಲೆ ಕರಿದಾನು, ಟೆಂಕ ನಾಡ ತನ ಗಾಳಿ ಕರೆದೇಲೆ, ಮೂಡಿ ನಾಡ ಎಳೆ ಬೆಸಲೆ ಕರಿದಾನು, ಮೂಡಿ ನಾಡ ಎಳ ಬೆಸಲೆ ಕರೆದೇಲೆ, ಗೋವಿಂದು ರಾಯ ಲಂಬೋನು, ಮೂಡಿ ನಾಡ ಎಳೆ ಬೆಸಲೆ ಕರೆದೇಲೆ, ಗೋವಿಂದು ರಾಯ ಲಂಬೋನು, ಗೋವಿಂದು ರಾಯ ಲಂಬೋನು, ಸುಖವೊಂದೇ ನಿದ್ರೆ ಪಡಿದಾನು, ಗೋವಿಂದು ರಾಯ ಲಂಬೋನು, ಸುಖವೊಂದೇ ನಿದ್ರೆ ಪಡಿದಾನು, ಸುಖವೊಂದೇ ನಿದ್ರೆ ಪಡೆದೇಲೆ, ಏಳು ಜನರ ನಂದ ಗೋಪ್ಯೋರು, ಒಂದೇ ನಿದ್ರೆ ಪಡೆದೇಲೆ, ನೂರು ಜನ ನಂದ ಗೋಪ್ಯೋರು, ಏಳು ಜನರ ನಂದಾನ ಗೋಪ್ಯೋರು, ಗೋವಿಂದರೇನ ಸತ್ಯಲ್ಲ ಕುಳುವಾರು, ಏಳು ಜನ ನಂದಾನ ಗೋಪ್ಯೋರು, ಗೋವಿಂದರೇನ ಸುತ್ತಲ್ಲ ಕುಳುವಾರು, ಸಣ್ಣ ಹುಡುಗರು ತೊಡೆ ಮೇಲೆ ಕುಳಿಸ್ಕೊಂಡೆ ಹಾಡೇಳ್ತಾ ಕುಳಿತಾರೆ, ಅದನ್ನ ಈಗ ಹಾಡ್ತೇವೆ. ಜೋ ಜೋ ಸೀತೆ ಜೋ ಜೋ ಸೀತಮ್ಮ ಜೋ ಜೋ ಸೀತೆ ಜೋ ಜೋ ಸಿತಮ್ಮ